2022 ಸರಣಿಯ ಮೊದಲ ಲಘು ವಿಮಾನ ಕಾರ್ಯಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಮಿತ್ರರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ. ಕಿಸಾನ್ ವಾಣಿಯ ಇಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಮೊದಲಿಗೆ ಮಳೆಗಾಲದ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದದ ಪರಿಹಾರ, ಈ ಕುರಿತು ಸುರತ್ಕಲ್ನ ಡಾಕ್ಟರ್ ಮಂಜುಶ್ರೀ ದತ್ತಾತ್ರೇಯ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ಮಂಜುಶ್ರೀ ದತ್ತಾತ್ರೇಯ ಅವರೇ, ನಮಸ್ಕಾರ. ನಮಸ್ಕಾರ. ಮಳೆಗಾಲದಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುವುದನ್ನು ನಾವು ನೋಡ್ತೀವಿ. ಯಾಕಾಗಿ ಮಳೆಗಾಲದಲ್ಲಿ ವಿಶೇಷವಾಗಿ ಹೆಚ್ಚಿನ ಒಂದು ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ, ಹಾಗೂ ಆಯುರ್ವೇದ ರೀತಿಯಲ್ಲಿ ಇದಕ್ಕೆ ಯಾವ ರೀತಿ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಳ್ಬೇಕು. ಹೇಳಿ ಡಾಕ್ಟ್ರೆ, ಈ ಬೇರೆ ಬೇರೆ ಋತುಗಳಿಗೆ ಹೋಲಿಸಿ ನೋಡಿದರೆ ಮಳೆಗಾಲದಲ್ಲಿ ಆರೋಗ್ಯ ಸಮಸ್ಯೆಗಳು ವೃದ್ಧಿಸುವುದಕ್ಕೆ ಏನೇನು ಕಾರಣಗಳಿವೆ? ಮಳೆಗಾಲ ಅಂದರೆ ಸಾಧಾರಣ ಒಂದು ಜೂನಿಂದ ಸೆಪ್ಟೆಂಬರ್ವರೆಗೆ ಬಿಡದೆ ಬರುತ್ತೆ. ಆ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಋತುಗಳಲ್ಲೂ ಕಾಣಿಸ್ಕೊಳ್ಳುವ ಹಾಗೆ ಕೆಲವಷ್ಟು ರೋಗಗಳು ಬರುವುದು ಸಾಮಾನ್ಯ. ಆದರೆ ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳು ಕಾಡುವುದು ಹೆಚ್ಚಿಗೆ. ಯಾಕೆ ಅಂತ ಹೇಳಿದರೆ, ಇದು ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈ ಮಳೆಗಾಲದಲ್ಲಿ ನಮ್ಮ ಸುತ್ತಲೂ ತೇವಾಂಶದ ಪ್ರಮಾಣ ಹೆಚ್ಚಾಗಿರುತ್ತೆ. ಇದು ನಮ್ಮ ದೇಹದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗೆ, ನಮ್ಮ ಸುತ್ತಮುತ್ತಲಿನಲ್ಲಿ ನೀರು ನಿಂತಾಗ ಆ ಜಾಗದಲ್ಲಿ ಸೊಳ್ಳೆಗಳು ಉತ್ಪತ್ತಿಯಾಗತ್ತೆ. ಈ ಸೊಳ್ಳೆಗಳು ಬಹಳಷ್ಟು ರೋಗಗಳನ್ನು ಹರಡುತ್ತೆ, ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನ್ಯಾ ಇಂಥದ್ದು. ಮತ್ತು ಈ ಟೈಮಲ್ಲಿ ಈ ನಮ್ಮ ಕಲುಷಿತ ನೀರು ಮತ್ತು ಆಹಾರದಿಂದ, ಅಂದರೆ ನಾವು ಹೊರಗಡೆ ಊಟ ಮಾಡೋದು, ರೆಸ್ಟೋರೆಂಟ್ಸ್, ಧಾಬಾನಲ್ಲಿ ತಿನ್ನೋದ್ರಿಂದ ಅಲ್ಲಿ ಎಷ್ಟರ ಮಟ್ಟಿಗೆ ನೀರು ಶುದ್ಧೀಕರಿಸಲಾಗತ್ತೆ ಅನ್ನೋ ಮಾಹಿತಿ ನಮಗಿರೋದಿಲ್ಲ. ಆದ ಕಾರಣ ಡಯೇರಿಯಾ, ಡಿಸೆಂಟ್ರಿ, ಜಠರ ಸಮಸ್ಯೆಗಳು, ಅತಿಸಾರ, ಭೇದಿ ಮುಂತಾದ ರೋಗಗಳು ಸಹ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರನ್ನು ಕಾಡತ್ತೆ. ಮತ್ತು ಋತು ಬದಲಾದಂತೆ ಆ ಋತುವಿಗೆ ತಕ್ಕಂತೆ ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತಾ ಇಲ್ಲ. ಮೊದಲಿನ ನಮ್ಮ ಆಚಾರ್ಯರು ಹೇಳಿದ ಹಾಗೆ ಋತುಚರ್ಯವನ್ನು ನಾವು ಫಾಲೋ ಮಾಡಿದರೆ, ಅಂದರೆ ಪಾಲನೆ ಮಾಡಿದರೆ ಈ ನಮ್ಮ ಯಾವ ರೋಗಗಳು ಸಹ ನಮಗೆ ಬರುವುದಿಲ್ಲ. ಈ ಋತುವಿನಲ್ಲಿ, ಅಂದರೆ ನಮ್ಮ ಮಳೆಗಾಲದಲ್ಲಿ, ವಾತ ಪ್ರಕೋಪ ಆಗತ್ತೆ ಮತ್ತು ಪಿತ್ತ ಕ್ಷಯ ಆಗಿರುತ್ತೆ. ಆದ್ದರಿಂದ ಸ್ವಲ್ಪ ರೋಗಗಳು ನಮ್ಮಲ್ಲಿ ಕಾಡುವುದು ಜಾಸ್ತಿ. ಮತ್ತು ವ್ಯಾಯಾಮ ರಹಿತವಾದ ಜೀವನ ಶೈಲಿ, ಮಳೆ ಹೊರಗಡೆ ಧಾರಾಕಾರವಾಗಿ ಹುಯ್ತಾ ಇರುವಾಗ ಎಲ್ರಿಗೂ ಮನೆ ಒಳಗಡೆ ಕೂತ್ಕೊಂಡು ಕರಿದ ತಿಂಡಿ, ಕುರುಕಲು ತಿಂಡಿ ತಿಂತಾ ಮಳೆಯನ್ನು ನೋಡ್ತಾ ಸಂಭ್ರಮಿಸುವುದು ಅಂದರೆ ಎಲ್ರಿಗೂ ಇಷ್ಟವಾದ ಕೆಲಸ. ಹಾಗೆ ಮಾಡಿದ ಕೂಡಲೇ ನಮ್ಮ ಮೈಯಲ್ಲಿ ಜಡತ್ವ ಆಗತ್ತೆ. ಯಾವುದೇ ವ್ಯಾಯಾಮ, ಯೋಗಾಸನಗಳನ್ನು ಮಾಡದೇ ಇರುವಾಗ ನಮ್ಮಲ್ಲಿ ಜಡತ್ವ ಜಾಸ್ತಿ ಆದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಸಹ ಕಮ್ಮಿ ಆಗತ್ತೆ. ಇದರಿಂದ ನಮ್ಮ ದೇಹ ರೋಗಾಣುಗಳ ವಿರುದ್ಧ ಹೋರಾಡುವುದಕ್ಕೆ ಸಫಲವಾಗುವುದಿಲ್ಲ. ಕೆಲವೊಂದು ರೋಗಗಳ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಅಂತ ಹೇಳಿ, ಇನ್ನು ಏನೇನು ಸಮಸ್ಯೆಗಳು ಮಳೆಗಾಲದಲ್ಲಿ ಕಂಡು ಬರ್ತವೆ? ಹೌದು, ಶೀತ, ಕೆಮ್ಮು, ತಲೆನೋವು, ಜ್ವರ, ನೆಗಡಿ, ಮಲೇರಿಯಾ, ಡೆಂಗ್ಯೂ, ಟೈಫಾಯ್ಡ್, ಹೆಪಟೈಟಿಸ್, ಅತಿಸಾರ, ಭೇದಿ, ವಾಂತಿ, ಹೊಟ್ಟೆ ನೋವು, ಕಾಮಾಲೆ ರೋಗ, ಇವೆಲ್ಲ ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಎಲ್ಲರನ್ನು ಕಾಡುವುದು ನೋಡಬಹುದು. ಅಂದರೆ ಈಗ ಸಾಮಾನ್ಯವಾಗಿ ಹೇಳುವಂಥದ್ದು ಈ ಶೀತ, ನೆಗಡಿ ಮಳೆಗಾಲದಲ್ಲಿ ಜಾಸ್ತಿ ಅಂತ ಹೇಳಿ, ಇದರ ಒಂದು ಲಕ್ಷಣಗಳು ಮತ್ತು ಯಾವ ರೀತಿ ಹರಡುವಂಥದ್ದು ಮತ್ತು ಯಾವ ರೀತಿ ಬಾರದ ಹಾಗೆ ಅಥವಾ ಬಂದ ನಂತರ ಯಾವ ರೀತಿ ಚಿಕಿತ್ಸೆಯನ್ನು ಪಡಿಬೋದು? ಹೌದು, ಈ ಶೀತ ಮತ್ತು ನೆಗಡಿ ಅಂತ ಹೇಳೋದು ನಾನಾಗಲೇ ಹೇಳಿದಾಗೆ, ನಮ್ಮ ಹೊರಗಡೆ ತೇವಾಂಶ ಜಾಸ್ತಿ ಆದ ಕೂಡಲೇ ನಮ್ಮಲ್ಲಿ ಈ ಶೀತ ನೆಗಡಿ ಎಲ್ಲ ಜಾಸ್ತಿ ಆಗತ್ತೆ. ಈ ಶೀತ ನೆಗಡಿ ಒಂದು ವೈರಸ್ ಸೋಂಕಿನಿಂದ ಬರುವಂಥದ್ದು, ಬ್ಯಾಕ್ಟೀರಿಯಾದಿಂದ ಸಹ ಬರಬಹುದು. ಬಟ್ ಈ ವೈರಸ್ ಅನ್ನೋದು ಹೇಗೆ ಹರಡುತ್ತೆ ಅಂತ ಹೇಳಿದರೆ, ಒಬ್ಬರು ಸೀನಿದಾಗ ಅಥವಾ ಒಬ್ಬರ ಇದು ಎಂತ ಹೇಳೋದು, ಡ್ರಾಪ್ಲೆಟ್ ಇನ್ಫೆಕ್ಷನ್ ಅನ್ನೋದರ ಮೂಲಕ ಒಬ್ಬರ ಮೈಯಿಂದ ಇನ್ನೊಬ್ಬರ ಮೈಗೆ ಅದು ಹರಡುತ್ತೆ. ಈ ವೈರಸ್ಗಳು ಶರೀರವನ್ನು ಹೊಕ್ಕಾಗ ದೇಹದ ರೋಗ ನಿರೋಧಕ ಶಕ್ತಿಗಳು ಈ ವೈರಾಣುಗಳನ್ನು ಹೊಡೆದೋಡಿಸಲು ಪ್ರಯತ್ನ ಮಾಡುತ್ತೆ. ಆಗ ವಿಪರೀತವಾದ ಮೂಗ್ಸೋರುವಿಕೆ, ಕಫದ ಉತ್ಪತ್ತಿ ಆಗುತ್ತೆ. ಸೋಂಕಿತರ ಸೀನಿನಲ್ಲಿ, ಕೆಮ್ಮಿನಲ್ಲಿ ವೈರಾಣುಗಳು ಯಥೇಚ್ಛವಾಗಿರುತ್ತೆ. ಆದ್ದರಿಂದ ಸೋಂಕಿತರು ಸೀನುವಾಗ, ಕೆಮ್ಮುವಾಗ ನಾವು ಆದಷ್ಟು ಅವರಿಂದ ನಾವು ದೂರವಿರಬೇಕು ಮತ್ತು ಸೋಂಕಿತರು ಆದಷ್ಟು ಕರವಸ್ತ್ರವನ್ನು ಉಪಯೋಗಿಸಬೇಕು. ನಾವು ನಮ್ಮ ಕೈಗಳನ್ನು ಆಗಾಗ ಸಾಬೂನಿನಿಂದ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ತೊಳೆಯುತ್ತಿರಬೇಕು. ಈಗ ಈ ಸಾಮಾನ್ಯ ಶೀತ ಮತ್ತು ನೆಗಡಿ ಬಂದಾಗ ಏನು ಪರಿಹಾರ ಉಪಾಯಗಳು ನಾವು ನಮ್ಮ ಮನೆಯಲ್ಲಿ ಮಾಡಬಹುದು ಅನ್ನೋದನ್ನು ಹೇಳ್ತೇನೆ. ತುಳಸಿ ಎಲೆಗಳನ್ನು ಬಿಸಿ ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದರಿಂದ ನೆಗಡಿ ಕೆಮ್ಮು ಬರುವುದಿಲ್ಲ. ಮತ್ತು ಒಂದು ಚಿಟಿಕೆ ಕಾಳು ಮೆಣಸಿನ ಪುಡಿಗೆ ಒಂದು ಚಮಚ ತುಳಸಿ ರಸ ಸೇರಿಸಿ ಅರ್ಧ ಚಮಚ ಜೇನು ಮಿಶ್ರಣ ಮಾಡಿ ಬೆಳಿಗ್ಗೆ ಹಾಗೂ ರಾತ್ರಿ ಸೇವಿಸುವುದರಿಂದ ಕಫ ಕರಗುತ್ತದೆ. ಒಂದು ಗ್ಲಾಸ್ ನೀರಿಗೆ ಮೂರು ಚಟಿಕೆ ಅರಿಶಿನ ಹಾಗೂ ಎರಡು ಬೀಜ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಕುದಿಸುವುದರಿಂದ ಅದು ಮುಕ್ಕಾಲು ಭಾಗ ಆದಾಗ ಸ್ವಲ್ಪ ಹಾಲನ್ನು ಸೇರಿಸಿ ಕುಡಿಬೇಕು. ಮಕ್ಕಳಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಸೇರಿಸಿ ಕೊಡೋದ್ರಿಂದ ಕಫ ಕರಗತ್ತೆ. ಮತ್ತು ಇದು ನಮ್ಮಲ್ಲಿ ಇನ್ಫೆಕ್ಷನನ್ನು ಜಾಸ್ತಿ ಆಗೋದಕ್ಕೆ ಸಹ ಬಿಡುವುದಿಲ್ಲ, ಯಾಕಂದರೆ ಅರಶಿನ ಇರುತ್ತದೆ ಅದರಲ್ಲಿ. ಮತ್ತು ಕಪ್ಪು ತುಳಸಿ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ನಯವಾದ ಚೂರ್ಣವನ್ನು ಮಾಡಿ ನಸ್ಯೆಯಂತೆ ಆ ಚೂರ್ಣವನ್ನು ಬಳಸಿದರೆ ಕಟ್ಟಿದ ಮೂಗು ಶೀತ ಇಮಿಡಿಯೇಟಾಗಿ ತಕ್ಷಣವಾಗಿ ಬಿಡುತ್ತೆ. ಹಸಿ ಶುಂಠಿ ರಸ ಒಂದು ಚಮಚ ಮತ್ತು ಜೇನು ಒಂದು ಚಮಚ ಬೆರೆಸಿ ದಿನದಲ್ಲಿ ಎರಡು ಬಾರಿ ಸೇವಿಸಿದರೆ ನಮ್ಮ ತಲೆನೋವು ನೆಗಡಿ ಸಹ ಕಮ್ಮಿ ಆಗತ್ತೆ. ಇದಲ್ಲದೆ ತಲೆನೋವು ತುಂಬ ಇದ್ದು ನಮಗೆ ಮೂಗು ಕಟ್ಟಿದಾಗಿದ್ದರೆ ಸ್ಟೀಮ್ ಇನ್ಹಲೇಷನ್ ಅಂದರೆ ಬಿಸಿ ನೀರನ್ನು ಮಾಡಿ ಹವೆ ತೆಗೆದುಕೊಳ್ಳೋದು, ಅದು ಪ್ಲೇನ್ ವಾಟರ್ ಅಲ್ಲಿ ಸಹ ಮಾಡ್ಬೋದು, ಅಥವಾ ಸ್ವಲ್ಪ ನೀಲಗಿರಿ ತೈಲವನ್ನು ಸಹ ಸೇರಿಸಿ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಇದು ಶೀತ ಮತ್ತು ತಲೆನೋವಿಗಾಯಿತು. ಈಗ ಜ್ವರ ಇದ್ದರೆ ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಣಸು, ಒಣಶುಂಠಿ, ಹಿಪ್ಪಲಿ, ಅಮೃತ ಬಳ್ಳಿ, ಸೈಂಧವ ಲವಣ ಇವುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಚೂಣಿಸಬೇಕು. ದಿನಕ್ಕೊಂದು 10 ಗ್ರಾಂ ಪ್ರಮಾಣದಲ್ಲಿ ನೀರಿನೊಟ್ಟಿಗೆ ಸೇವಿಸಿದರೆ ತುಂಬ ಒಳ್ಳೆಯದು. ಅಂತೆಯೇ ಬರೀ ಅಮೃತ ಬಳ್ಳಿ ಎಲೆಗಳನ್ನು ಮತ್ತು ಕಾಂಡವನ್ನು ಸಹ ನೀರಿಗೆ ಹಾಕಿ ಕುದಿಸಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು, ಯಾಕಂದರೆ ಅಮೃತ ಬಳ್ಳಿ ಇಮ್ಯುನೋ ಮಾಡ್ಯುಲೇಟರ್ ಅಂತ ಹೇಳ್ತಾರೆ. ಮನೆಯಲ್ಲಿಯೇ ಲಭ್ಯವಿರುವ ಈ ಸಾಂಬಾರು ಪದಾರ್ಥಗಳಾದ ಬೆಳ್ಳುಳ್ಳಿ, ಈರುಳ್ಳಿ, ಕಾಳುಮೆಣಸು, ಶುಂಠಿ, ಹಿಂಗು, ಜೀರಿಗೆ, ಅರಸಿನ, ಲವಂಗ, ಕೊತ್ತಂಬರಿ ಇವುಗಳನ್ನೆಲ್ಲ ಈ ಕಾಲದಲ್ಲಿ ಮಳೆಗಾಲದಲ್ಲಿ ಹೆಚ್ಚೆಚ್ಚಾಗಿ ನಾವು ಬಳಸಬೇಕು ನಮ್ಮ ಆಹಾರ ಪದ್ಧತಿಗಳಲ್ಲಿ. ಇನ್ನೊಂದು ಸಮಸ್ಯೆ ಈ ಜೀರ್ಣಕ್ಕೆ ಸಂಬಂಧಪಟ್ಟಂತಹದ್ದು, ವಿಶೇಷವಾಗಿ ಅಜೀರ್ಣ ಆಗುವಂತಹದ್ದಾಗ್ಬೋದು ಅಥವಾ ಒಂದು ವಾಂತಿ ಭೇದಿ ಆಗ್ಬೋದು, ಇಂತಹ ಸಮಸ್ಯೆಗಳೆಲ್ಲ ಹೇಗೆ ಬರ್ತವೆ, ಇದಕ್ಕೇನು ಪರಿಹಾರ? ಹೌದು, ಈ ಜಠರ ಸಮಸ್ಯೆಗಳು ತುಂಬ ಕಾಮನ್ ಆಗಿ ತುಂಬ ಸಾಮಾನ್ಯವಾಗಿ ಕಾಡತ್ತೆ. ನಮ್ಮಲ್ಲಿ ಅಜೀರ್ಣ ಅಂತ ಹೇಳುವುದು ನಮ್ಮಲ್ಲಿ ಅಗ್ನಿ ಅನ್ನುವ ಒಂದು ಅಂಶ ಸಹ ಕಮ್ಮಿ ಆಗಿರುತ್ತೆ, ಆದ ಕಾರಣ ಬರುತ್ತೆ. ವಾಂತಿ, ಭೇದಿ, ಹೊಟ್ಟೆ ನೋವು ಮಳೆಗಾಲದಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದು. ಇದು ಕಲುಷಿತ ಆಹಾರ ಮತ್ತು ಕಲುಷಿತ ನೀರಿನ ಸೇವನೆಯಿಂದ ಬರುತ್ತೆ. ಈ ವಾಂತಿ ಮತ್ತು ಭೇದಿ ಇರುವಾಗ ಮೇಯ್ನ್ ಆಗಿ ನಮ್ಮ ದೇಹದ ನಿರ್ಜಲೀಕರಣಗೊಳ್ಳುತ್ತೆ, ಇದರಿಂದ ಮಸಲ್ ಕ್ರ್ಯಾಂಪ್ಸ್ ಸಹ ಕಂಡು ಬರುತ್ತೆ. ಮೇಯ್ನ್ ಆಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗತ್ತೆ. ಆದ ಕಾರಣ ಎಷ್ಟೇ ಸರ್ತಿ ಭೇದಿ ಆದರೂ, ಎಷ್ಟೇ ಸರ್ತಿ ವಾಂತಿ ಆದರೂ, ನಮ್ಮ ಭೇದಿ ಮತ್ತು ವಾಂತಿಯಲ್ಲಿ ಎಷ್ಟು ಪ್ರಮಾಣವಾದ ನೀರನ್ನು ನಾವು ಕಳೆದುಕೊಳ್ತೇವೋ ಅಷ್ಟು ಪ್ರಮಾಣದ ನೀರನ್ನು ನಾವು ವಾಪಸ್ಸು ಬೇರೆ ಬೇರೆ ದ್ರವ ಆಹಾರಗಳನ್ನು ಸೇವಿಸಿ ಅದನ್ನು ಪೂರ್ಣಗೊಳಿಸಬೇಕು. ಅದಲ್ಲದೆ ORS ಅಂತ ಪ್ಯಾಕೆಟ್ ಸಿಗತ್ತೆ, ಓರಲ್ ರಿಹೈಡ್ರೇಷನ್ ಸಾಲ್ಟ್ಸ್ ಪುಡಿಯನ್ನು 1 ಲೀಟರ್ ನೀರಿನಲ್ಲಿ ಹಾಕಿ ಅದನ್ನು ಕರಡಿಸಿ 24 hours 24 ಗಂಟೆ ಒಳಗಡೆ ನಾವು ಅದನ್ನು ಖಾಲಿ ಮಾಡಬೇಕು, ಅದನ್ನು ಮತ್ತೆ ಇಡಲಿಕ್ಕೆ ಆಗೋದಿಲ್ಲ. ಅದಲ್ಲದೆ ನೀರು, ಮಜ್ಜಿಗೆ, ಬೊಂಡ ಹೀಗೆ ಸಹ ತೆಗೆದುಕೊಳ್ಬೋದು. ಬಾರ್ಲಿ ನೀರು, ಕೊತ್ತಂಬರಿ ನೀರು ಇದನ್ನು ಸಹ ತೆಗೆದುಕೊಳ್ಬೋದು. ಮತ್ತು ಭೇದಿ ಮತ್ತು ವಾಂತಿ ಇರುವಾಗ ಅನ್ನ, ಮೊಸರು, ಬಾಳೆಹಣ್ಣು, ಆ್ಯಪಲ್, ಅನ್ನದ ಗಂಜಿ ಇವಷ್ಟೇ ನಮಗೆ ಪಥ್ಯವಾದ ಆಹಾರ. ಮತ್ತು ಇನ್ನೊಂದು ರೋಗ ಈ ಟೈಮಲ್ಲಿ ನಮ್ಮನ್ನೆಲ್ಲ ಕಾಡುವುದಂತ ಹೇಳಿದರೆ ಟೈಫಾಯ್ಡ್. ಇದು ಸಲ್ಮೊನೆಲ್ಲ ಟೈಫಾಯ್ ಎಂಬ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಕಲುಷಿತ ನೀರು ಮತ್ತು ಕಲುಷಿತ ಆಹಾರದ ಸೇವನೆಯಿಂದ ಬರುತ್ತೆ. ಇದನ್ನು ನಾವು ವೈರಲ್ ಟೆಸ್ಟ್ನಿಂದ ದೃಢೀಕರಿಸಬಹುದು. ಇದರಲ್ಲಿ ರೋಗ ಲಕ್ಷಣಗಳು ಅಂತ ಹೇಳಿದರೆ ಜ್ವರ, ತೀವ್ರತರವಾದ ತಲೆನೋವು, ತೀವ್ರತರವಾದ ಹೊಟ್ಟೆ ನೋವು ಮತ್ತು ವಾಂತಿ. ಹೆಪಟೈಟಿಸ್ ಎ ಅಲ್ಲಿ ಬೇರೆ ಬೇರೆ ವಿಧಗಳಿವೆ. ಇದರಲ್ಲಿ ಹೆಪಟೈಟಿಸ್ ಎ ಅನ್ನೋ ರೋಗ ನಮ್ಮಲ್ಲಿ ಈ ಮಳೆಗಾಲದಲ್ಲಿ ಕಾಣುತ್ತೆ, ಯಾಕಂದರೆ ಇದು ಕಲುಷಿತ ಆಹಾರ ಮತ್ತು ನೀರಿನ ಸೇವನೆಯಿಂದ ಬರುತ್ತೆ. ಇದರಲ್ಲಿ ರೋಗ ಲಕ್ಷಣಗಳು ಅಂತ ಹೇಳಿದರೆ ಹಳದಿ ಕಣ್ಣು, ಹಳದಿ ತ್ವಚೆ, ಹಳದಿ ಉಗುರುಗಳು, ಹಳದಿ ಬಣ್ಣದ ಮೂತ್ರ ಅಥವಾ ಡಾರ್ಕ್ ಕಲರ್ಡ್ ಯೂರಿನ್, ಹೊಟ್ಟೆ ನೋವು, ಅರುಚಿ, ವಾಕರಿಕೆ, ಜ್ವರ ಮತ್ತು ಮೈಯಲ್ಲಿ ತುರಿಕೆಗಳು, ಆಯಾಸ, ಇದನ್ನು ಸಹ ನಾವು ರಕ್ತ ಪರೀಕ್ಷೆಯಿಂದ ದೃಢೀಕರಣಗೊಳಿಸಬಹುದು. ಈಗ ವಾಂತಿ ಇದ್ರೆ ಮನೆಯಲ್ಲೇ ಏನ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ. ನಿಂಬೆ ಹಣ್ಣಿನ ಪಾನಕಕ್ಕೆ ಏಲಕ್ಕಿ ಪುಡಿಯನ್ನು ಬೆರೆಸಿ ಕುಡಿಬೇಕು. ಕೊತ್ತಂಬರಿ ಬೀಜವನ್ನು ಹುರಿದು ಪುಡಿ ಮಾಡಿ 2 ಚಮಚ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಅರ್ಧ ಗ್ಲಾಸ್ ಆದಾಗ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಸೇರಿಸಿ ಕುಡಿಬೇಕು. ಜೇನುತುಪ್ಪದೊಟ್ಟಿಗೆ ವುಡ್ ಆ್ಯಪಲ್ ಅಥವಾ ಬೇಲದ ಹಣ್ಣನ್ನು ಸಹ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಅದಲ್ಲದೆ ಬೇದಿ ಆದಾಗ ಏನು ಮಾಡಬೇಕಂತ ಹೇಳಿದರೆ 2 ಚಮಚ ಅಕ್ಕಿಯನ್ನು ತೊಳೆದು ಹುರಿಬೇಕು. 1 ಗ್ಲಾಸ್ ನೀರಿಗೆ ಇದನ್ನು ಸೇರಿಸಿ ಕುದಿಸಬೇಕು. ಅದು ಅರ್ಧ ಗ್ಲಾಸ್ ಆದಾಗ ಇದನ್ನು ದಿನದಲ್ಲಿ 3 ಸರ್ತಿ ತೆಗೆದುಕೊಳ್ಬೇಕು. ದಾಳಿಂಬೆ ಹಣ್ಣಿನ ಸಿಪ್ಪೆಯ ಕಷಾಯ ಸಹ ಒಳ್ಳೆಯದು. ದಾಳಿಂಬೆ ಹಣ್ಣನ್ನು ಸೇವಿಸಿದರೆ ಸಹ ತುಂಬ ಒಳ್ಳೆಯದು. ನೇರಳೆ ಹಣ್ಣಿನ ಸೇವನೆ ಸಹ ತುಂಬ ಒಳ್ಳೆಯದು. ನೇರಳೆ ಮರದ ತೊಗಟೆಯ ಕಷಾಯ ತುಂಬ ಪರಿಣಾಮಕಾರಿ. ಅದಲ್ಲದೆ ಬಿಳಿ ಮಂದಾರದ ಹೂಗಳನ್ನು ತೆಗೆದು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು 3 ಚಮಚ 1 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದು ಅರ್ಧ ಗ್ಲಾಸ್ ಆದಾಗ ಅದನ್ನು ಕುಡಿಬೇಕು. ಈಗ 2-3 ಸರ್ತಿ ಮಾಡೋದ್ರಿಂದ ಸಹ ಬೇದಿ ಹತೋಟಿಗೆ ಬರುತ್ತೆ. ಅದಲ್ಲದೆ ನೆಲ್ಲಿಕಾಯಿ ಊರ ಕಡೆಯಲ್ಲೆಲ್ಲ ನೆಲ್ಲಿಂಡಿ ಅಂತ ಮಾಡ್ತಾರೆ. ನೆಲ್ಲಿಕಾಯಿ ಮತ್ತು ಉಪ್ಪು ಬೆರೆಸಿ ಅದನ್ನು ಇಟ್ಟಿರ್ತಾರೆ. ಅದನ್ನು ಸಹ ಸ್ವಲ್ಪ ಮಜ್ಜಿಗೆಗೆ ಹಾಕಿ ದಿನಕ್ಕೊಂದು 2-3 ಸರ್ತಿ ಕುಡಿಯೋದು ತುಂಬ ಪರಿಣಾಮಕಾರಿ. ಅದಲ್ಲದೆ 1/2 ಚಮಚ ಓಮದ ಕಾಳಿಗೆ ಸ್ವಲ್ಪ ಬೆಲ್ಲ ಸೇರಿಸಿ ಅಗಿದು ನುಂಗಬೇಕು. ಇದರಿಂದ ಈ ಥರ 2-3 ಸರ್ತಿ ಮಾಡೋದ್ರಿಂದ ಸಹ ನಮಗೆ ಬೇದಿ ಹತೋಟಿಗೆ ಬರುತ್ತೆ. ಇದಲ್ಲದೆ ಶ್ರೀಗಂಧದ ಕಷಾಯಕ್ಕೆ ಸಮ ಪ್ರಮಾಣ ಅಕ್ಕಿ ತೊಳೆದ ನೀರನ್ನು ಬೆರೆಸಿ ಕುಡಿಬೇಕು. ಅದಲ್ಲದೆ ಬೆಳ್ಳುಳ್ಳಿ, ಬಿಳಿ ಜೀರಿಗೆ, ಸೈಂಧವ ಲವಣ, ಶುದ್ಧ ಗಂಧಕ, ಒಣಶುಂಠಿ ಇವನ್ನೆಲ್ಲ ಚೂಣಿಸಿಕೊಂಡು ನಿಂಬೆ ರಸದಲ್ಲಿ ಚೆನ್ನಾಗಿ ಅರೆದು ಕಡಲೆಕಾಳಿನ ಗಾತ್ರದಷ್ಟು ಮಾತ್ರೆಗಳನ್ನು ಮಾಡಿ ಗಂಟೆಗೆ 1 ಮಾತ್ರೆಯಂತೆ ನೀರಿನೊಡನೆ ನುಂಗಬೇಕು. ನಿಂಬೆ ರಸವನ್ನು ನೀರಿಗೆ ಸೇರಿಸಿ ಸಕ್ಕರೆ ಹಾಕಿ ಸಹ ಕುಡಿತಾ ಇದ್ರೆ ಒಳ್ಳೆಯದು, ಜೀರ್ಣಕಾರಿ ಆಗುತ್ತೆ. ಅದಲ್ಲದೆ ಮಾದಿಪಲ ರಸಾಯನ ಹೀಗೆಲ್ಲ ಔಷಧಗಳು ಸಿಗತ್ತೆ. ಆದರೆ ಎಷ್ಟೇ ಮಾಡಿದರೂ ಸಹ ಅದು ಹತೋಟಿಗೆ ಬರ್ತಾ ಇಲ್ಲ, ನಿರ್ಜಲೀಕರಣ ಆಗ್ತಾ ಇದೆ ಅಂದರೆ ವೈದ್ಯರನ್ನು ಭೇಟಿ ಮಾಡಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಸೂಕ್ತ. ದಾಳಿಂಬೆ ಸಿಪ್ಪೆಯ ಕಷಾಯ ಕೂಡ ಉಪಯೋಗ ಆಗುತ್ತೆ. ಸರಿ, ಈಗ ಈ ಹೊಟ್ಟೆ ನೋವು ಯಾವ ಕಾರಣದಿಂದಾಗಿ ಬರ್ತದೆ ಹಾಗೂ ಇದಕ್ಕೆ ಒಂದು ನಿವಾರಣಾ ಉಪಾಯ ಏನೇನು? ಹೊಟ್ಟೆ ನೋವು ಅಂತ ಹೇಳಿದ ಕೂಡಲೇ ಅದು ನಾನಾಗಲೇ ಹೇಳಿದ ಹಾಗೆ ಈ ಟೈಮಲ್ಲಿ ವಾತ ಪ್ರಕೋಪ ಆಗಿರುತ್ತೆ. ಈ ವಾತ ಪ್ರಕೋಪ ಆದಾಗ ಈ ಹೊಟ್ಟೆ ನೋವು ಅನ್ನೋದು ಬರುತ್ತೆ. ಅದಲ್ದಿರ ಈ ಟೈಮಲ್ಲಿ ನಮ್ಮ ಅಗ್ನಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆದ ಕಾರಣ ಹೌದು ಅಗ್ನಿ ನಮ್ಮ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ. ಆದ ಕಾರಣ ಸಹ ನಾವು ಯಾವಾಗಲೂ ತೆಗೆದುಕೊಳ್ಳುವ ಹಾಗೆ ಗುರು ಆಹಾರ ಪದಾರ್ಥಗಳು ಅಂದರೆ ತುಂಬ ಟೈಮ್ ತೆಗೆದುಕೊಳ್ಳು ಜೀರ್ಣ ಆಗಲು ತುಂಬ ಟೈಮ್ ತೆಗೆದುಕೊಳ್ಳುವಂತಹ ಆಹಾರಗಳನ್ನು ತೆಗೆದುಕೊಂಡು ಕೂಡಲೇ ಅಜೀರ್ಣ ಆಗುತ್ತೆ. ಸೊ ಇದರ ನಿವಾರಣೆಗೆ ಅಜ್ವಾಯಿನ್ 1 ಚಮಚ ತೆಗೆದುಕೊಂಡು ಅದಕ್ಕೆ ಸೈಂಧವ ಲವಣ 1/2 ಚಮಚವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಚೂಣಿಸಿ ಬಿಸಿ ನೀರಿನೊಟ್ಟಿಗೆ ಸ್ವಲ್ಪ 3 ಸಲ ದಿನಕ್ಕೆ ಕುಡಿತಾ ಇರಬೇಕು. ಮಜ್ಜಿಗೆಗೆ ಸ್ವಲ್ಪ ಶುಂಠಿ ಮತ್ತು ನಿಂಬೆ ರಸ ಸಹ ಬೆರೆಸಿ ಊಟಕ್ಕಿಂತ ಮೊದಲು ಕುಡಿಯುವುದು ಉತ್ತಮ. ತುಂಬೆ ರಸಕ್ಕೆ 2 ಚಮಚ 1 ಚಮಚ ಜೇನು ಮಿಶ್ರಣ ಮಾಡಿ ದಿನಕ್ಕೆ 3 ಸಲ ಊಟಕ್ಕಿಂತ ಮೊದಲು ತೆಗೆದುಕೊಳ್ಬೇಕು. ದೊಡ್ಡ ಪತ್ರೆ ಎಲೆಗಳ ತಂಬಳಿ ಸಹ ಒಳ್ಳೆಯದು. ಅದಲ್ಲದೆ ದೊಡ್ಡ ಪತ್ರೆ ಎಲೆಗಳ ರಸ 2 ಚಮಚ 1/2 ಚಮಚ ಜೀರಿಗೆ ಪುಡಿ, 1 ಚಿಟಿಕೆ ಉಪ್ಪು, 1 ಚಮಚ ಜೇನು ಇದನ್ನು ಸೇರಿಸಿ 4-5 ಸರ್ತಿ ಕುಡಿಬೇಕು ದಿನದಲ್ಲಿ. ಪುದೀನ ಸೊಪ್ಪಿನ ರಸ 2 ಚಮಚ 1 ಚಮಚ ಜೇನು ಬೆರೆಸಿ ಊಟಕ್ಕೆ ಮುಂಚೆ ಸೇವಿಸಬೇಕು. ಅದಲ್ಲದೆ ಶುಂಠಿ, ಹಸಿ ಶುಂಠಿಯನ್ನು ಕಲ್ಲು ಸಕ್ಕರೆ ಒಟ್ಟಿಗೆ ಜಗಿದು ಊಟದ ನಂತರ ಸೇವಿಸಬೇಕು. ಶುಂಠಿ ಕಷಾಯ ಮಾಡಿ ಕುಡಿದ್ರೆ ಅದು ಸಹ ಉತ್ತಮವಾದ ಮದ್ದು. ಮಜ್ಜಿಗೆಗೆ ನಾನಾಗಲೇ ಹೇಳಿದಾಗೆ ಬರೀ ಹಿಂಗು ಸೇರಿಸಿ ಕುಡಿದ್ರೆ ಅಥವಾ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕುಡಿದ್ರೆ ಸಹ ಒಳ್ಳೆಯದು. ಮಕ್ಕಳಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಹೊಕ್ಕಲಿನ ಸುತ್ತ ಸ್ವಲ್ಪ ಈ ಹಿಂಗನ್ನು ನೀರಿನಲ್ಲಿ ಬೆರೆಸಿ ಲೇಪ ಮಾಡಿದರೆ ಬೇಗ ಶಮನ ಆಗತ್ತೆ. ಮಳೆಗಾಲದಲ್ಲಿ ಇನ್ನೂ ಪ್ರಮುಖವಾಗಿ ಕಾಡುವಂತಹದ್ದು ಈ ಬೇರೆ ಬೇರೆ ರೀತಿಯ ಜ್ವರಗಳು, ಅದು ವೈರಲ್ ಜ್ವರ ಅಂತ ಹೇಳ್ತೀವಿ ಅಥವಾ ಬೇರೆ ಬೇರೆ ಜ್ವರಗಳೇ ಆಗ್ಬೋದು, ಅದಕ್ಕೆ ಪ್ರಮುಖವಾದಂತಹ ಹರಡುವಂತಹ ಒಂದು ಕ್ರಿಮಿ ಅಂತಂದ್ರೆ ಬಹುಶಃ ಸೊಳ್ಳೆಗಳು. ಈ ಸೊಳ್ಳೆಗಳಿಂದ ಹರಡುವಂತಹ ರೋಗಗಳು ಹಾಗೂ ಇವುಗಳ ಒಂದು ನಿವಾರಣಾ ಉಪಾಯ ಹೇಗೆ? ಹೌದು, ಈ ಸೊಳ್ಳೆಗಳು ಎಲ್ಲ ನಿಂತ ನೀರಿನಲ್ಲಿ ಸ್ಟಾಗ್ನೇಟೆಡ್ ವಾಟರಲ್ಲಿ ಬೇಗ ಉತ್ಪತ್ತಿ ಮಾಡುತ್ತೆ, ಮೊಟ್ಟೆಗಳನ್ನಿಟ್ಟು ಬೇಗ ಅದು ಅದರ ಸಂತಾನ ಉತ್ಪತ್ತಿ ಮಾಡುತ್ತೆ. ಸೊ ಇದರಿಂದ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಇಂಥ ರೋಗಗಳು ಸಾಮಾನ್ಯವಾಗಿ ವ್ಯಾಪಕವಾಗಿ ಹರಡುತ್ತೆ. ಇದರಲ್ಲಿ ಪ್ರಮುಖವಾದದ್ದು ಈಗ ನಾವೆಲ್ಲ ನೋಡ್ತಾ ಇರೋದು ಅಂತ ಹೇಳಿದರೆ ಡೆಂಗ್ಯೂ. ಇದನ್ನು ಬೋನ್ ಬ್ರೇಕ್ ಫೀವರ್ ಅಂತ ಸಹ ಕರೀತಾರೆ. ಇದು ಏಡಿಸ್ ಆಜಿಪ್ಟಿ ಅನ್ನೋ ಮೊಸ್ಕಿಟೋಯಿಂದ ಸೊಳ್ಳೆಯಿಂದ ಹರಡುತ್ತೆ. ಇದು ಟೈಗರ್ ಮೊಸ್ಕಿಟೋ, ಯಾಕಂದರೆ ಇದು ಇದರ ಮೈನಲ್ಲಿ ಟೈಗರ್ನ ಹಾಗೆ ಪಟ್ಟಿಗಳನ್ನು ಕಾಣ್ಬೋದು, ಆದ ಕಾರಣ ಇದು ಟೈಗರ್ ಮೊಸ್ಕಿಟೋ ಅಂತ ಹೇಳ್ತೇವೆ ಇದನ್ನು. ಈ ಡೆಂಗ್ಯೂ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಕಚ್ಚುತ್ತೆ ಹೆಚ್ಚಾಗಿ, ಮತ್ತು ಫ್ರೆಶ್ ನೀರು ಶುದ್ಧವಾದ ನೀರಿನಲ್ಲಿ ಇದರ ಸಂತಾನೋತ್ಪತ್ತಿ ಆಗತ್ತೆ. ಇದರ ಲಕ್ಷಣಗಳಂತ ಹೇಳಿದರೆ ತೀವ್ರತರವಾದ ಜ್ವರ, ವಾಂತಿ ಆಗೋದು, ತಲೆನೋವಾಗೋದು, ಮೈಕೈ ನೋವು, ದೌರ್ಬಲ್ಯ ಮತ್ತು ದದ್ದುಗಳು, ಕೆಲವೊಮ್ಮೆ ಕೀಲು ನೋವು ಸಹ ಕಾಣಿಸ್ಕೊಳ್ಬೋದು. ಇದರಲ್ಲಿ ಕಡಿಮೆ ಪ್ಲೇಟ್ಲೆಟ್ ಕೌಂಟ್, ಈ ಪ್ಲೇಟ್ಲೆಟ್ ಅಂತ ಹೇಳಿದ್ರೆ ರಕ್ತ ಕೊಗ್ಯುಲೇಷನ್ಗೆ ಬೇಕಾಗಿರುವಂಥದ್ದು, ಇದರದ್ದು ಕಮ್ಮಿ ಆಗುತ್ತೆ, ಪ್ಲೇಟ್ಲೆಟ್ ಕೌಂಟ್ ಡಿಕ್ರೀಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಸೊ ಈ ಡೆಂಗ್ಯೂ ಹೆಮೊರೇಜಿಕ್ ಫೀವರ್ ಅಂತ ಹೇಳೋದು ಇದರದ್ದೊಂದು ದೊಡ್ಡ ಉಪದ್ರವ. ಪ್ಲೇಟ್ಲೆಟ್ ಕೌಂಟನ್ನು ಜ್ವರ ಇರುವಾಗ ದಿನ ಬಿಟ್ಟು ದಿನ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ನಾರ್ಮಲ್ ಪ್ಲೇಟ್ಲೆಟ್ ಕೌಂಟು 1.5 lakh ಇಂದ 4.5 lakh ತನಕ ನಾರ್ಮಲ್ಸಿ, ಇದಕ್ಕಿಂತ ಕಮ್ಮಿ ಬಂದರೆ ಅದು ಸ್ವಲ್ಪ ಅಪಾಯಕಾರಿ. ಮತ್ತೆ ಮಲೇರಿಯಾ, ಪ್ಲೇಟ್ಲೆಟ್ ಕೌಂಟ್ ಜಾಸ್ತಿ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಈ ಪಪ್ಪಾಯ ಎಲೆಗಳನ್ನ ಹಸಿ ತೆಗೆದು ಮಿಕ್ಸಿಯಲ್ಲಿ ಹಾಕಿ ಅದರದ್ದು ಜ್ಯೂಸ್ ಸ್ವರಸ ತೆಗೆದು ದಿನಕ್ಕೆ 3 times ಕಾಲು ಲೋಟ ಕುಡಿದ್ರೆ ಪ್ಲೇಟ್ಲೆಟ್ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಅದಲ್ದಿರ ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಶುದ್ಧವಾದ ಹಸಿರಾದ ಅಥವಾ ಸೊಪ್ಪು ತರಕಾರಿಗಳನ್ನು ಸೇವಿಸೋದ್ರಿಂದ ನಮ್ಮ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಮಲೇರಿಯಾ ಇದು ಫೀಮೇಲ್ ಅನೋಫಿಲಸ್ ಮಸ್ಕಿಟೋ ಇಂದ ಹರಡುತ್ತೆ. ಇದು ಕೊಳಕು ನೀರಿನಲ್ಲಿ ತನ್ನ ಸಂತಾನೋತ್ಪತ್ತಿ ಮಾಡುತ್ತೆ. ಇದರಲ್ಲಿ ಬೇರೆ ಬೇರೆ ವಿಧಗಳಿವೆ, ಫಾಲ್ಸಿಪಾರಮ್, ವೈವ್ಯಾಕ್ಸ್, ಓವೇಲ್, ಮಲೇರಿಯಾ ಅಂತ ಹೇಳಿ. ಅದರಲ್ಲಿ ಈ ಫಾಲ್ಸಿಫಾರ್ಮ್ ಅನ್ನೋದು ತುಂಬ ಘೋರವಾಗಿರೋದು, ಇದು ಸಹ ರಕ್ತ ತಪಾಸಣೆಯಿಂದ ತಿಳಿಯುತ್ತೆ. ಇದರ ಲಕ್ಷಣಗಳಂತ ಹೇಳಿದ್ರೆ ಜ್ವರ, ಮೈಕೈ ನೋವು, ಚಳಿ, ಎಸ್ಪೆಷಲಿ ಹೌದು ಸಂಜೆ ಹೊತ್ತಿನಲ್ಲಿ ಜ್ವರ ಬರುವುದು, ನಡುಗುವುದು, ಬೆವರುವುದು. ಇದರ ಉಪದ್ರವಗಳು ಅಂತ ಹೇಳಿದ್ರೆ ಬೇರೆ ಬೇರೆ ತುಂಬ ಉಪದ್ರವಗಳು ಇದೆ. ಇದರಿಂದ ಆಂಟಿ ಮಲೇರಿಯಲ್ ಡ್ರಗ್ಸ್ ಸಿಗುತ್ತೆ, ಇದನ್ನ ಅವರು ಹೇಳಿದ ಹಾಗೆ ಅದರ ಪ್ರಕಾರ ಕೋರ್ಸ್ನನ್ನು ನಾವು ಕಂಪ್ಲೀಟ್ ಮಾಡಬೇಕು. ಮತ್ತೆ ಚಿಕನ್ ಗುನ್ಯಾ, ಚಿಕನ್ ಗುನ್ಯಾ ಈ ವರ್ಷ ಅಷ್ಟು ಕಾಣಲಿಲ್ಲ, ಬಟ್ ಹೋದ ವರ್ಷ ಎಲ್ಲ ತುಂಬ ಇತ್ತು. ಇದು ಆಡಿಸ್ ಆಲ್ಬೋಪಿಕ್ಟಸಮ್ ಅನ್ನುವ ಸೊಳ್ಳೆಯಿಂದ ಹರಡುತ್ತೆ. ಈ ಸೊಳ್ಳೆಗಳು ಏರ್ ಕಂಡೀಷನರ್ಸ್, ಕೂಲರ್ಸ್, ಗಿಡದ ಬುಡಗಳಲ್ಲಿ, ವಾಟರ್ ಪೈಪ್ನಲ್ಲಿ ನಿಲ್ಲುವ ನೀರಿನಲ್ಲಿ ತನ್ನ ಸಂತಾನೋತ್ಪತ್ತಿ ಮಾಡುತ್ತೆ. ಈ ಸೊಳ್ಳೆಗಳು ಹಗಲು ರಾತ್ರಿ ಎರಡು ಹೊತ್ತಲ್ಲೂ ಕಚ್ಚುತ್ತೆ. ಲಕ್ಷಣಗಳು ಅಂತ ಹೇಳಿದರೆ ಸಂಧಿ ನೋವು, ಜ್ವರ, ತೀವ್ರತರವಾದ ಮೈಕೈ ನೋವು ಇದರ ಮೇನ್ ಲಕ್ಷಣ. ಸೊ ನಾವು ಇದರೆಲ್ಲ ಈ ಟೈಪ್ಸ್ ಎಲ್ಲ ಜ್ವರ ಸೊಳ್ಳೆಗಳಿಂದ ನಾವು ಹರಡೋದನ್ನು ನೋಡ್ಬೋದು. ಆದ ಕಾರಣ ಮುಂಜಾಗ್ರತೆಯಾಗಿ ನಾವು ಸೊಳ್ಳೆಗಳು ಯಾವುದೇ ಕಾರಣಕ್ಕೂ ಉತ್ಪತ್ತಿ ತನ್ನ ಸಂತಾನೋತ್ಪತ್ತಿ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಧ್ಯೇಯ ಇರಬೇಕು. ಸಾಮಾನ್ಯವಾಗಿ ಸೊಳ್ಳೆ ಉತ್ಪತ್ತಿ ಆಗುವುದನ್ನು ಅಥವಾ ಒಂದು ವಂಶಾಭಿವೃದ್ಧಿ ಆಗುವುದನ್ನು ತಡೆಗಟ್ಟುವ ಪ್ರಯತ್ನ ಮಾಡಬೇಕು. ಹೌದು ಹೌದು. ಸೊ ಇದಕ್ಕೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ನಿಂತ ನೀರಿನಲ್ಲಿ ಈ ಗಪ್ಪಿ ಮೀನುಗಳನ್ನು ಹಾಕಬೇಕು. ಸೊ ಅದು ಲಾರ್ವನ್ನು ತಿನ್ನುತ್ತೆ. ಮತ್ತು ಸೊಳ್ಳೆಗಳನ್ನು ಓಡಿಸುವಂತಹ ಮೊಸ್ಕಿಟೋ ರಿಪ್ಲೆಂಟ್ಸನ್ನು ನಾವು ಉಪಯೋಗಿಸ್ಬೇಕು. ಮನೆಯ ಸುತ್ತ ಯಾವುದೇ ಕಾರಣಕ್ಕೂ ಈ ಟೈರ್ ಮತ್ತು ಈ ಚಿಪ್ಪು ಇಂಥದ್ದೆಲ್ಲ ಇರಬಾರ್ದು, ಮತ್ತು ನೀರು ನಿಲ್ಲದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಏರ್ ಕಂಡೀಷನರ್ಸ್, ಕೂಲರ್ಸ್ಗಳನ್ನು ಆಗಾಗ ನಾವು ಕ್ಲೀನ್ ಮಾಡ್ತಾ ಇರಬೇಕು. ಮತ್ತು ಮಕ್ಕಳಿಗೆ ಉದ್ದ ತೋಳಿನ ಅಂಗಿ ಮತ್ತು ಪ್ಯಾಂಟ್ ತೊಡಿಸೋದ್ರಿಂದ ಸೊಳ್ಳೆಗಳಾದಷ್ಟು ಕಚ್ಚುವುದಿಲ್ಲ. ಮತ್ತು ಮಕ್ಕಳು ಶಾಲೆಗೆ ಹೋಗುವಾಗ ನೀಮ್ ಆಯಿಲನ್ನು ಎಕ್ಸ್ಪೋಸ್ಡ್ ಬಾಡಿ ಪಾರ್ಟ್ಸ್ ಅಂದರೆ ಕೈ ಮತ್ತು ಕಾಲುಗಳಿಗೆ ಹಚ್ಚಿ ಕಳಿಸಿದ್ರೆ ಸೊಳ್ಳೆಗಳು ಕಚ್ಚುವುದಿಲ್ಲ. ಮತ್ತು ಅದಲ್ಲದೆ ಕೈಕಾಲುಗಳಿಗೆ ಇವಾಗ ಆಯಿಂಟ್ಮೆಂಟ್ ಸಿಗತ್ತೆ, ಅದನ್ನು ಸಹ ಹಾಕಬಹುದು. ಬಟ್ಟೆ ಮೇಲಾದರೆ ಅಂತ ಹೇಳಿದರೆ ಈಗ ರೋಲಾನ್ಗಳು, ಬಟ್ಟೆ ಮೇಲೆ ಹಾಕುವಂತಹ ರೋಲಾನ್ಗಳು ಸಿಗುತ್ತೆ, ಅದನ್ನು ಅಪ್ಲೈ ಮಾಡ್ಬೋದು. ಈ ಅಲರ್ಜಿ ಇರುವವರು ಈ ರೋಲಾನ್ಗಳನ್ನು ಉಪಯೋಗಿಸ್ಬೋದು. ಮತ್ತು ಬಾಗಿಲುಗಳಿಗೆ ಮತ್ತು ಕಿಟಕಿಗಳಿಗೆ ಆದಷ್ಟು ಸೊಳ್ಳೆ ಪರದೆಯನ್ನು ಅಳವಡಿಸಬೇಕು. ಮಲ್ಕೊಳ್ಳುವಾಗ ಹಾಸಿಗೆಗೆ ಸುತ್ತ ಸೊಳ್ಳೆ ಪರದೆಯನ್ನು ಅಳವಡಿಸ್ಕೊಂಡು ಮಲ್ಕೊಳ್ಳೋದು ಒಳ್ಳೆಯದು. ಅದಲ್ದಿರ ಇವಾಗ ರೆಪಲೆಂಟ್ ಜೆಲ್ಸ್, ಪ್ಯಾಚಸ್, ವೇಪರೈಸರ್ಸ್ ಇಂಥದ್ದೆಲ್ಲ ಸಿಗತ್ತೆ, ಇದೆಲ್ಲ ಸೊಳ್ಳೆಗಳನ್ನು ಕೊಲ್ಲುತ್ತೆ. ಅದಲ್ಲದೆ ಹೌದು, ನಿಂತ ನೀರಿನ ಮೇಲೆ ಕೆರೋಸಿನ್ ಸಹ ಸಿಂಪಡಿಸೋದ್ರಿಂದ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುವುದಕ್ಕೆ ಆಗುವುದಿಲ್ಲ. ಮತ್ತು ನಿಂಬೆ ಹುಲ್ಲು, ಸಿಟ್ರೋನೆಲ್ಲ, ಲೆಮನ್ ಗ್ರಾಸ್ ಅಂತ ಏನು ಹೇಳ್ತೇವೆ, ಅದನ್ನು ಮನೆಯ ಸುತ್ತ ಚೆನ್ನಾಗಿ ಬೆಳೆಸೋದ್ರಿಂದ ಮನೆಯ ಹತ್ತಿರ ಸೊಳ್ಳೆಗಳು ಬರುವುದಿಲ್ಲ. ಅದಲ್ದಿರ ನಾವು ಪುರಾಣ ಕಾಲದಲ್ಲಿ ಹೇಳ್ತಾ ಇದ್ದಾಗೆ ಈ ತುಳಸಿ ಗಿಡಗಳನ್ನು ಮನೆಯ ಸುತ್ತಮುತ್ತ ಬೆಳೆಸೋದ್ರಿಂದ ಸಹ ನಮಗೆ ತುಂಬ ಉಪಕಾರ, ಯಾಕಂದರೆ ಅದು ಶುದ್ಧ ಗಾಳಿಯನ್ನು ಸಹ ಕೊಡುತ್ತೆ, ಮತ್ತು ಇಂಥ ಕ್ರಿಮಿಗಳನ್ನು ಕೀಟಗಳನ್ನು ನಮ್ಮ ಮನೆ ಹತ್ರ ಬರಲಿಕ್ಕೆ ಬಿಡುವುದಿಲ್ಲ. ಇದಲ್ದಿರ ಊರಲ ಗಿಡ ವಿಷಮುಷ್ಟಿಗಿಡಗಳನ್ನು ಒಣಗಿಸಿ ಮನೆ ಒಳಗಡೆ ಧೂಪ ಹಾಕಬೇಕು. ಈಗ ಸೊಳ್ಳೆ ಕಡಿತದಿಂದ ಉಂಟಾದ ಜ್ವರಕ್ಕೆ ಮನೆ ಮದ್ದೇನಂತ ಹೇಳ್ತೇನೆ, ತುಳಸಿ ಎಲೆ 10 grams, ಕಾಳು ಮೆಣಸು 10 grams, ಸಣ್ಣ ಹಿಪ್ಪಲಿ 10 grams, ಜಾಯಿಕಾಯಿ 10 grams, ಇವುಗಳನ್ನು ಚೆನ್ನಾಗಿ ಪುಡಿ ಮಾಡಬೇಕು. 2 gramsನಷ್ಟು ತೆಗೆದು ನೀರಿನಲ್ಲಿ ಬೆರೆಸಿ ದಿನಕ್ಕೆ 3 times ಅಂತೆ ಕುಡಿಬೇಕು. ಪಾರಿಜಾತದ ಎಲೆಗಳ ರಸ 1 chamach, 1 chamach ಜೇನು ಬೆರೆಸಿ, 1 ಚಿಟಿಕೆ ಉಪ್ಪು ಬೆರೆಸಿ ದಿನದಲ್ಲಿ 3 times ಆಹಾರ ಸೇವನೆಗೆ ಮುಂಚಿತವಾಗಿ ಕುಡಿಯಬೇಕು. ಬೇವಿನ ಎಲೆಗಳನ್ನು ಒಣಗಿಸಿ ಪುಡಿ ಮಾಡಬೇಕು. ಬೇವಿನ ಎಲೆಗಳ ಕಷಾಯವನ್ನು ಸಹ ಕುಡಿಯುವುದು ತುಂಬ ಉಪಕಾರಿ. ಪಪ್ಪಾಯ ಎಲೆಗಳನ್ನು ನಾನು ಆಗಲೇ ಹೇಳಿದ ಹಾಗೆ ಸ್ವರಸ ಮಾಡಿ ಕುಡಿದ್ರೂ ಆಗುತ್ತೆ. ಅದಲ್ಲದೆ ಇವಾಗ ಅದರದ್ದು ಟ್ಯಾಬ್ಲೆಟ್ ಸಹ ಅವೈಲೇಬಿಲಿಟಿ ಉಂಟು, ಅದನ್ನು ಸಹ ತೆಗೆದುಕೊಳ್ಳೋದ್ರೆ ಒಳ್ಳೆಯದು. ಅದಲ್ದಿರೋ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಶುದ್ಧವಾದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಆದಷ್ಟು ಸೇವಿಸುವುದು ತುಂಬ ಒಳ್ಳೆಯ ವಿಚಾರ. ಇನ್ನೊಂದು ಸಮಸ್ಯೆ ಅಂತಂದ್ರೆ ಬಹುಶಃ ಮಳೆಗಾಲದಲ್ಲಿ ಬರುವಂತಹದ್ದು ಈ ಕಾಮಾಲೆ ಎನ್ನುವಂತಹದ್ದು, ಇದು ಏನು ಹಾಗೂ ಇದರ ಒಂದು ರೋಗ ಲಕ್ಷಣಗಳು ಮತ್ತು ಯಾವ ರೀತಿ ಒಂದು ಆಯುರ್ವೇದ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬಹುದು? ನಾನಾಗಲೇ ಹೇಳಿದಾಗೆ ಕಾಮಾಲೆ ಅಂತ ಹೇಳಿದ ಕೂಡಲೇ ಕಣ್ಣುಗಳು ಅರಿಶಿನ ಆಗುತ್ತೆ, ಮತ್ತು ನೇಲ್ಸ್ ಅರಿಶಿನ ಆಗುತ್ತೆ, ಮೂತ್ರದಲ್ಲಿ ಸಹ ಅರಿಶಿನ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ನಮಗೆ ಬ್ಲಡ್ ಟೆಸ್ಟಿಂದ ಗೊತ್ತಾಗುತ್ತೆ ಕಾಮಾಲೆ ಇದೆ ಅಂತ. ಅದಲ್ದಿರ ವಾಂತಿ, ಅರುಚಿ, ಅಗ್ನಿಮಾಂದ್ಯ ಮತ್ತು ದೌರ್ಬಲ್ಯ ಇಂಥ ಲಕ್ಷಣಗಳೆಲ್ಲ ಕಾಣ್ಬೋದು. ಇದಕ್ಕೆ ನಿವಾರಣೆ ಅಥವಾ ಮನೆಯಲ್ಲಿ ಏನು ಮಾಡ್ಬೋದು ಅಂತ ಹೇಳ್ತೇನೆ. ಅಮೃತ ಬಳ್ಳಿಯ ಕಾಂಡದ ರಸ 3 ಚಮಚಕ್ಕೆ 1 ಚಮಚ ಜೇನು ಮಿಶ್ರಣ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ವಾರ ಸೇವಿಸಬೇಕು. ಪಥ್ಯ ಅಂತ ಹೇಳಿದರೆ ಸಪ್ಪೆ ಮತ್ತು ಮೃದುವಾದ ಆಹಾರ, ಆದಷ್ಟು ಎಣ್ಣೆಯನ್ನು ವರ್ಜಿಸಬೇಕು. 1 ಕಪ್ ಮಜ್ಜಿಗೆ, ಬೆಣ್ಣೆ ತೆಗೆದ ಮಜ್ಜಿಗೆಗೆ ಶುದ್ಧ ಅರಿಶಿನ ಪುಡಿ 1/2 ಚಮಚ ಬೆರೆಸಿ 7 ದಿನಗಳ ಕಾಲ ಬೆಳಿಗ್ಗೆ ಕುಡಿಬೇಕು. 50 ಕರಿಬೇವಿನ ಸೊಪ್ಪನ್ನು ನುಣ್ಣಗೆ ಅರೆದು 1 ಕಪ್ ಹಸುವಿನ ಹಾಲಿನಲ್ಲಿ ಬೆರೆಸಿ ಹಿಂಡಿ ಸೋಸಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 10 ದಿನಗಳ ಕಾಲ ಸೇವಿಸಬೇಕು. ನೆಲನೆಲ್ಲಿ ಗಿಡ ಅಂತ ನಾವೇನು ಹೇಳ್ತೇವೆ ಅದನ್ನು ಸಹ ತೆಗೆದು ಕುಟ್ಟಬೇಕು. 3 ಕಪ್ ನೀರಿಗೆ ಹಾಕಿ ಕುದಿಸಬೇಕು. 1 ಕಪ್ ಆದಾಗ ತಣ್ಣಗೆ ಮಾಡಿ ದಿನ ಬೆಳಿಗ್ಗೆ 1-10 ದಿನಗಳ ಕಾಲ ತೆಗೆದುಕೊಳ್ಬೇಕು. ದೊಡ್ಡ ಪತ್ರೆ ಎಲೆಗಳ ರಸವನ್ನು ಹಿಂಡಿ 2 ಚಮಚ ರಸಕ್ಕೆ 1 ಚಮಚ ಜೇನು ಸೇರಿಸಿ 10 ದಿನ ಸೇವಿಸಬೇಕು, ಅದು ಬೆಳಿಗ್ಗೆ ಮಾತ್ರ. 2 ಚಮಚ ಬಿಲ್ವ ಪತ್ರೆ ರಸಕ್ಕೆ 2 ಚಿಟಿಕೆ ಕಾಳಿಮೆಣಸಿನ ಚೂರ್ಣವನ್ನು ಸೇರಿಸಿ 7 ದಿನಗಳ ಕಾಲ ಬೆಳಿಗ್ಗೆ ಸೇವಿಸಬೇಕು. ಹರಳು, ಜಾಡಲ, ಕ್ಯಾಸ್ಟರ್ ಅಂತ ನಾವೇನು ಹೇಳ್ತೇವೆ, ಹರಳು ಗಿಡ ಇದೆ ರೋಡ್ ಸೈಡಲ್ಲೆಲ್ಲ ಸಿಗತ್ತೆ. ಇದು ಹರಳು ಗಿಡದ ಚಿಗುರನ್ನು ನುಣ್ಣಗೆ ಅರೆದು 1/2 ಗ್ಲಾಸ್ನಷ್ಟು ಮಾಡಿ ಸಂಜೆ ಮತ್ತು ಮುಂಜಾನೆ ಹಸುವಿನ ಹಾಲಿನಲ್ಲಿ ಕದಡಿ 7 ದಿನಗಳ ಕಾಲ ಕುಡಿಬೇಕು. ಇದೆಲ್ಲ ಮಾಡೋದ್ರೊಟ್ಟಿಗೆ ನಮ್ಮ ಪಥ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಣ್ಣೆ ಮತ್ತು ಜಿಡ್ಡಿನ ಪದಾರ್ಥಗಳನ್ನು ಬಿಡಬೇಕು. ಹುರುಳಿಕಟ್ಟು, ಬೇಳೆಕಟ್ಟಿನ ಸಪ್ಪೆ ಸಾರನ್ನು ಊಟದಲ್ಲಿ ಬಳಸಬೇಕು. ಹುಣಸೆ ಹಣ್ಣಿನ ಬದಲು ನಿಂಬೆ ಹಣ್ಣನ್ನು ಉಪಯೋಗಿಸಬೇಕು. ಸಾರಿನಲ್ಲಿ ಹಸಿಮೆಣಸಿನಕಾಯಿ ಬದಲು ಕಾಳು ಮೆಣಸನ್ನು ಉಪಯೋಗಿಸಬೇಕು. ಎಳ್ನೀರು, ಕಬ್ಬಿನ ಹಾಲು, ಸೋರೆಕಾಯಿ, ಬೀಟ್ರೂಟು, ಬೂದುಕುಂಬಳಕಾಯಿ ಇದೆಲ್ಲ ಸೇವಿಸೋದು ತುಂಬ ಒಳ್ಳೆಯದು. ಈಗ ಈ ಜಠರ ಸಮಸ್ಯೆಗಳನ್ನು ನಾವು ಮುಂಜಾಗ್ರತೆಯಾಗಿ ಹೇಗೆ ತಡೆಗಟ್ಟಬಹುದು ಅಂತ ಹೇಳ್ತೇನೆ. ಮಳೆಗಾಲದಲ್ಲಿ ನೀರಿನಿಂದ ಯಾವ ರೀತಿ ರೋಗಗಳು ಹರಡುತ್ತೆ ಅಂತ ಊಹಿಸೋದು ಕಷ್ಟ. ಸೊ ಆದ ಕಾರಣ ಆದಷ್ಟು ನಾವು ರಸ್ತೆ ಬದಿಗಳನ್ನ ಆಹಾರವನ್ನು ಸೇವಿಸಬಾರ್ದು. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ತಾಜಾ ಹಣ್ಣುಗಳು ಮತ್ತು ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಸೇವಿಸಬೇಕು. ಸೊಪ್ಪುಗಳನ್ನು ಆದಷ್ಟು ಸೇವಿಸುವುದು ಒಳ್ಳೆಯದಲ್ಲ, ಯಾಕಂದರೆ ಕೀಟಗಳು ಇರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ತರಕಾರಿಗಳನ್ನು ಉಪ್ಪು ನೀರಿನಲ್ಲಿ ತೊಳೆದು ಸೇವಿಸಬೇಕು. ಬಿಸಿಯಾದ ಶುಚಿಯಾದ ಆಹಾರವನ್ನು ಸೇವಿಸಬೇಕು. ಬಿಸಿ ಮಾಡಿ ಕುದಿಸಿದ ನೀರನ್ನೇ ಕುಡಿಬೇಕು. ಮತ್ತು ಆದಷ್ಟು ನಾವು ಮನೆಯಿಂದ ಹೊರಗೆ ಹೋಗುವಾಗ ನೀರನ್ನು ಬಾಟ್ಲಲ್ಲಿ ತುಂಬಿಸಿಕೊಂಡು ತೆಗೆದುಕೊಂಡು ಹೋಗುವುದೇ ತುಂಬ ಉತ್ತಮವಾದ ವಿಚಾರ. ಇನ್ನು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಮಳೆಗಾಲದಲ್ಲಿ ಎದುರಾಗ್ತವೆ ಮತ್ತು ಇವುಗಳಿಗೆ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು? ಈ ಮಳೆಗಾಲದಲ್ಲಿ ಉಗುರು ಸುತ್ತು ಅಂತ ಹೇಳೋದು ತುಂಬ ಕಾಮನ್. ಇದರಲ್ಲಿ 2 ಟೈಪ್ಸ್ ಇರ್ತದೆ, ಅಕ್ಯೂಟ್ ಮತ್ತು ಕ್ರೋನಿಕ್ ಅಂತ ಹೇಳಿ. ಈ ಅಕ್ಯೂಟ್ ಅಂತ ಹೇಳೋದು ತುಂಬ ವೇದನೆಯನ್ನು ಕೊಡುತ್ತೆ, ಮತ್ತು ಆಬ್ಸೆಸ್ ಅಂದರೆ ಒಂದು ಇದರಾಗೆ ಸಕೀವು ತುಂಬಿ ಒಂದು ದೊಡ್ಡ ಇದರಾಗೆ ಆಗಿ ತುಂಬ ನೋವು ಕೊಡುತ್ತೆ. ಸೊ ಅದಾದಷ್ಟು ನಾವು ಅದನ್ನು ತಡೆಗಟ್ಟುವುದಕ್ಕೆ ನಮ್ಮ ಉಗುರುಗಳನ್ನು ಆದಷ್ಟು ಶುಚಿಯಾಗಿ ಬ್ರಷ್ನಲ್ಲಿ ಮಲಗುವುದಕ್ಕಿಂತ ಮೊದಲು ತೊಳೆದು ಬಿಸಿನೀರಿನಲ್ಲಿ ಅದ್ದಿ ಮಲಗುವುದು ಉತ್ತಮ. ಮತ್ತು ಮಣ್ಣಿನಲ್ಲಿ ಕೆಲಸ ಮಾಡುವಾಗ ಗ್ಲೌಸನ್ನು ಹಾಕ್ಕೊಂಡು ಕೆಲಸ ಮಾಡುವುದು ಉತ್ತಮ. ಅದಲ್ದಿರ ಅರಿಶಿನ ಪುಡಿ, ಸುಣ್ಣ ಇದನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ದಪ್ಪವಾಗಿ ಉಗುರು ಸುತ್ತಿಗೆ ಸುತ್ತ ಹಾಕಿ ಪಟ್ಟಿಯಾಗಿ ಅದನ್ನು ಬಟ್ಟೆ ಕಟ್ಟಿ ರಾತ್ರಿ ಮಲಗಬೇಕು. ಆಗ ಅದು ಬೇಗ ಮಾಗತ್ತೆ ಮತ್ತು ಅದು ಬೇಗ ಕಮ್ಮಿ ಆಗತ್ತೆ. ಕಪ್ಪು ಕಾಳು ಮೆಣಸಿನ ಪುಡಿಯನ್ನು ಎಮ್ಮೆ ಹಾಲು ಅಥವಾ ಬೆಣ್ಣೆಯಲ್ಲಿ ಕಲಸಿ ಲೇಪನ ಮಾಡಬೇಕು. ಇದರಿಂದ ಸಹ ನೋವು ಆದಷ್ಟು ಬೇಗ ಕಮ್ಮಿ ಆಗತ್ತೆ. ಈಗ ಕಾಲಿನ ಹಿಮ್ಮಡಿ ಒಡೆದಿದ್ರೆ ಹರಳೆಣ್ಣೆಯಲ್ಲಿ ಅರಿಶಿನ ಪುಡಿಯನ್ನು ಕಲಸಿ ಬಿಸಿ ಮಾಡಿ ದಪ್ಪವಾಗಿ ಕಾಲಿನ ಹಿಮ್ಮಡಿಗೆ ದಿನಂಪ್ರತಿ ರಾತ್ರಿ ಲೇಪನ ಮಾಡಿ ಬೆಳಗ್ಗೆ ತೊಳಿಬೇಕು. ಈ ರಾತ್ರಿ ಹಚ್ಚುವುದಕ್ಕಿಂತ ಮೊದಲು ಈ ಬಿರುಕುಗಳನ್ನು ನಾವು ಒಂದು ಟೂತ್ ಬ್ರಷ್ನಲ್ಲಿ ತೊಳೆದು ನಂತರ ಈ ಸ್ವಚ್ಛಗೊಳಿಸಿ ನಂತರ ಈ ಹರಳೆಣ್ಣೆ ಮಿಶ್ರಣವನ್ನು ಹಾಕಬೇಕು. ಮತ್ತು ಈ ಕಜ್ಜಿ ಗಜಕರಣೆ ಕಾಮನ್ ಆಗಿ ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ನೋಡ್ಬೋದು. ಇದು ಒಂದು ಫಂಗಲ್ ಇನ್ಫೆಕ್ಷನ್. ಆದಷ್ಟು ನಾವು ಡ್ರೈಡ್ ಕ್ಲೋತ್ಸ್, ಒಣಗಿದ ಬಟ್ಟೆಯನ್ನೇ ನಾವು ಉಪಯೋಗಿಸಬೇಕು. ಈಗ ಗಜ್ಜಿ ಕಜಕರ್ಣ ಇದ್ದಾಗ ಎಕ್ಕದ ಗಿಡ ಬೇರನ್ನು ಅರೆದು ಲೇಪನ ಮಾಡಬೇಕು. ಕುಪ್ಪಿ ಎಲೆ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹರಿತ ಮಂಜರಿ ಅಂತ ಹೇಳ್ತೇವೆ. ಇದನ್ನು ನಿಂಬೆ ರಸದಲ್ಲಿ ಚೆನ್ನಾಗಿ ಅರೆದು ಚರ್ಮ ರೋಗಗಳಿಗೆ ಲೇಪಿಸಬೇಕು. ಗರಿಕೆಯನ್ನು ಅಕ್ಕಿ ತೊಳೆದ ನೀರಿನಲ್ಲಿ ಅರೆದು ಸಮ ಪ್ರಮಾಣದಲ್ಲಿ ತುಳಸಿ ಸೊಪ್ಪನ್ನು ಅರೆದು ಲೇಪ ಮಾಡಬೇಕು. ಇದಲ್ಲದೆ ಬೇವಿನ ಲೇಪ, ಬೇವಿನ ಕಹಿ ಬೇವಿನ ಎಲೆಗಳ ಲೇಪ ತುಂಬ ಪರಿಣಾಮಕಾರಿ. ಮಾವಿನ ಕಾಯಿಯನ್ನು ಮುರಿದಾಗ ಒಂದು ಸೊನೆ ಬರುತ್ತೆ, ಒಂದು ಮೇಣದಾಗೆ, ಅದನ್ನು ಅರಸಿನದೊಟ್ಟಿಗೆ ಕಲಸಿ ಲೇಪಿಸಬೇಕು. 4 ಚಮಚ ಬೇವಿನ ಎಲೆಯ ರಸಕ್ಕೆ 4 ಚಮಚ ಹಾಗಲಕಾಯಿ ರಸ ಸೇರಿಸಿ 1 ಚಮಚ ನಿಂಬೆ ರಸ ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ 1 ವಾರದವರೆಗೆ ಸೇವಿಸಬೇಕು. ಬೇವಿನ ಎಲೆಗಳನ್ನು ಅರಿಶಿನದ ಪುಡಿಯೊಟ್ಟಿಗೆ ಸಹ ಬೆರೆಸಿ ಲೇಪಿಸುವುದು ತುಂಬ ಪರಿಣಾಮಕಾರಿ. ಇದಲ್ದಿರ ಡ್ಯಾಂಡ್ರಫಿಗೆ ಹೌದು ಕೂದಲನ್ನು ಹಾಗೂ ತಲೆಯನ್ನು ಆದಷ್ಟು ಒಣಗಿರುವಾಗೆ ನೋಡ್ಕೊಳ್ಬೇಕು. ಮಳೆ ನೀರಿಗೆ ನೆನೆಯಬಾರ್ದು. ಕೂದಲು ಬೇಗ ಒಣಗಲಿ ಅಂತ ಹೇಳಿ ಡ್ರೈಯರ್ ಉಪಯೋಗಿಸಬಾರ್ದು. ನಿಂಬೆ ಹಣ್ಣಿನ ರಸವನ್ನು 1 ಬಟಲ್ನಲ್ಲಿ ಹಿಂಡ್ಕೊಂಡು ಸ್ನಾನದ ನಂತರ ತಲೆಯ ಬುಡಕ್ಕೆ ಹಚ್ಚಿ 15 ನಿಮಿಷದ ನಂತರ ಸ್ನಾನ ಮಾಡಬೇಕು. ಅದೇ ರೀತಿ ಈರುಳ್ಳಿ ರಸವನ್ನು ಮಾಡಿದರೆ ಸಹ ಡ್ಯಾಂಡ್ರಫ್ ಬೇಗ ಕಮ್ಮಿ ಆಗುತ್ತೆ. ಉನ್ಮತ್ತಕಾಯಿಯ ಎಲೆಗಳದ್ದು ಇದು ತೆಗೆದು ಹಚ್ಚಿದ್ರೆ ಸಹ ಒಳ್ಳೆಯದು. ಆದರೆ ಉನ್ಮತ್ತಕಾಯಿ ಮಾಡುವಾಗ ನಾವು ಸ್ವಲ್ಪ ಜಾಗ್ರತೆ ಆಗಿರಬೇಕು, ಯಾಕಂದರೆ ಸ್ವಲ್ಪ ವಿಷ. ನೆಲ್ಲಿಕಾಯಿಯನ್ನು ಅಳಲೆಕಾಯಿಯೊಡನೆ ಒಣಗಿಸಿ ಪುಡಿ ಮಾಡಿ ಪೌಡರನ್ನು ತಲೆಗೆ ಹಚ್ಕೊಳ್ಬೇಕು. ಅಂದರೆ ಫಸ್ಟು ತಲೆಗೆಲ್ಲ ಸ್ನಾನ ಮಾಡಿದ ನಂತರ ಈ ಲೇಪವನ್ನು ನಾವು ಹಾಲಿನಲ್ಲಿ ಕಲಸಿ ಹಚ್ಕೊಳ್ಬೇಕು. ಮತ್ತೊಂದು 15 ನಿಮಿಷ ಬಿಟ್ಟು ತಲೆಯನ್ನು ತೊಳಿಬೇಕು. ಪುನಃ ಸೋಪ್ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಪಾರಿಜಾತದ ಬೀಜಗಳನ್ನು ಬೇವಿನ ರಸದಲ್ಲಿ ಅರೆದು ಸ್ನಾನದ ಮೊದಲು ಹಚ್ಕೊಳ್ಬೇಕು. ಮತ್ತು ಬೀಟ್ರೂಟನ್ನು ಬೇಯಿಸಿ ಅದರ ರಸವನ್ನು ಹಿಂಡಿ ಈರುಳ್ಳಿ ರಸದೊಡನೆ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಳ್ಳುವುದು ತುಂಬ ಉತ್ತಮ. ಬಹಳ ಸಂತೋಷ ಡಾಕ್ಟರ್ ಮಂಜುಶ್ರೀ ದತ್ತಾತ್ರೇಯ ಅವರೇ. ಮಳೆಗಾಲದ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಏನೇನು ಬಾಧಿಸ್ತವೆ, ಯಾವ ರೀತಿ ಒಂದು ರೋಗ ಲಕ್ಷಣಗಳಿರ್ತವೆ, ಇವು ಬಾರದ ಹಾಗೆ ಯಾವ ರೀತಿಯ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು, ಜೊತೆಗೆ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು, ಈ ವಿಚಾರವಾಗಿಯೂ ಕೂಡ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಮಳೆಗಾಲದ ಆರೋಗ್ಯದ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ಕುರಿತು ಸುರತ್ಕಲ್ನ ಡಾಕ್ಟರ್ ಮಂಜುಶ್ರೀ ದತ್ತಾತ್ರೇಯ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಈಗ ಆರೋಗ್ಯ ಮಾಹಿತಿ ಕೇಳೋಣ. ಜ್ಯೇಷ್ಠ ಮಧು ಅಥವಾ ಅತಿಮಧುರ, ಇದು ಲೆಗ್ಯುಮಿನೇಸಿ ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತಹದ್ದು. ಇದು ಒಂದು ಬಹುವಾರ್ಷಿಕ ಸಸ್ಯ. ಗಡುತರ ಬೆಳೆಯಾಗಿದ್ದು ನೇರಳೆ ಬಣ್ಣದ ಹೂಗಳನ್ನು ಬಿಡ್ತದೆ. ಈ ಬೆಳೆಯ ಬೇರುಗಳನ್ನು ಆಮದು ಮಾಡಿಕೊಳ್ಳುತ್ತಲಿದ್ದು ಅತ್ಯಧಿಕ ವಿದೇಶಿ ವಿನಿಮಯ ಇದಕ್ಕಾಗಿ ನಾವು ನಷ್ಟ ಮಾಡಬೇಕಾಗ್ತಾ ಇದೆ. ಇದರ ಕೃಷಿಯ ಬಗ್ಗೆ ಹೇಳೋದಿದ್ರೆ, ಸುಮಾರು 1 ಮೀಟರ್ ಆದರೂ ಆಳ ಇರುವಂತಹ ಮೇಲ್ಮಣ್ಣು ಅತಿ ಅವಶ್ಯ. ಹಗುರವಾದಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಬೇರು ಬೆಳವಣಿಗೆ ಉಪಯುಕ್ತವಾಗಿದೆ. ಚೌಳು ಭೂಮಿಗೂ ಕೂಡ ಸೂಕ್ತವಾದಂತಹ ಬೆಳೆ ಇದು. ಈ ಬೆಳೆಗೆ ಬೆಚ್ಚಗಿನ ಹಾಗೂ ಒಣ ಹವೆಯುಳ್ಳ ವಾತಾವರಣ ಮುಖ್ಯ. ತೀಕ್ಷ್ಣವಾದಂತಹ ಚಳಿಗಾಲ ಹಾಗೂ ದೀರ್ಘಾವಧಿಯ ಬೆಳವಣಿಗೆಯ ಹಂತವಿದ್ದಲ್ಲಿ ನೆಲದಿಂದ ಕೆಳಗಿರುವಂತಹ ಬಹುವಾರ್ಷಿಕ ಬೇರು, ಕಾಂಡ ಹಾಗೂ ಎಲೆಗಳಿಗೆ ಆಹಾರ ಸರಬರಾಜು ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಹೆಚ್ಚಿನ ಮಳೆ ಅಥವಾ ಮಂಜು ಗಿಡಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಸಸ್ಯಾಭಿವೃದ್ಧಿಯನ್ನು ಬೇರುಗಳ ಮೂಲಕ ವೃದ್ಧಿ ಮಾಡಬಹುದು. 1 ಚದರ ಮೀಟರ್ ಭೂಮಿಯನ್ನು ಸಿದ್ಧಪಡಿಸಿ ಸುಮಾರು 30 ಸೆಂಟಿಮೀಟರ್ ಅಂತರದಲ್ಲಿ ಗಿಡವನ್ನು ನಾಟಿ ಮಾಡಬೇಕು. ಈ ಬೇರಿನ ತುಂಡುಗಳನ್ನು 5-7 ಸೆಂಟಿಮೀಟರ್ವರೆಗೆ ಮಣ್ಣಿನಿಂದ ಮುಚ್ಚಿ ತುಂಡುಗಳನ್ನು ನೆಟ್ಟಾಗ ಹಾಗೂ ನಂತರದ ಕೆಲವು ತಿಂಗಳವರೆಗೆ ಒಣ ವಾತಾವರಣ ಇದ್ದಲ್ಲಿ ಈ ತುಂಡುಗಳು ಶೀಘ್ರವಾಗಿ ಚಿಗುರುಡಿತವೆ. ಬೇಸಿಗೆಯಲ್ಲಿ ವಾರಕ್ಕೆ 1 ಸಾರಿಯಾದರೂ ನೀರಾವರಿಯನ್ನು ಕೊಟ್ಟರೆ ಒಳ್ಳೆಯದು. ಪ್ರತಿ ಗಿಡಕ್ಕೆ ಸುಮಾರು 2 ಕಿಲೋದಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟರೆ ಒಳ್ಳೆಯದು. ಬೆಳೆಯುವ ಅವಧಿಯಲ್ಲಿ ಭೂಮಿಯಿಂದ ಆಗಾಗ್ಗೆ ಕಳೆಯನ್ನು ತೆಗೆಯುವುದರ ಮೂಲಕ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಹೂ ಬಿಡುವ ರೆಂಬೆಗಳನ್ನು ಕತ್ತರಿಸಿ ತೆಗಿಬೇಕು. ಇಲ್ಲದೆ ಹೋದಲ್ಲಿ ಕೀಳು ದರ್ಜೆಯ ಗಿಡಗಳು ಕಾಣಿಸಿಕೊಳ್ಳಬಹುದು. ಈ ಗಿಡಗಳಿಗೆ ಗೆದ್ದಲು ಬಾಧೆ ಇರಬಹುದು ಅಥವಾ ಎಲೆ ಚುಕ್ಕೆ ರೋಗ ಹಾಗೂ ಬೇರು ಕೊಳೆ ರೋಗ ಇವುಗಳು ಕೂಡ ಬಾಧಿಸಬಹುದು. ಇಂತಹ ಸಮಸ್ಯೆಗಳು ಕಂಡುಬಂದರೆ ಸೂಕ್ತವಾಗಿ ಹತೋಟಿ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಜ್ಯೇಷ್ಠ ಮಧುವಿನ ಔಷಧಿಯ ಗುಣಗಳು ಅನೇಕ ಇವೆ. ಕೆಮ್ಮು, ಗಂಟಲು ನೋವು, ಗಂಟಲು ಕೆರೆತಗಳು ಇರುವಾಗ ಜ್ಯೇಷ್ಠ ಮಧುವಿನ ಕಷಾಯವನ್ನು ತಯಾರಿಸಿ ಕುಡಿಬೇಕು. ಇಲ್ಲವೇ 1 ಚಮಚೆ ಜ್ಯೇಷ್ಠ ಮಧುವಿನ ಪುಡಿಗೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಜ್ಯೇಷ್ಠ ಮಧುವಿನ ಕಷಾಯ ಸೇವನೆಯಿಂದ ಸಲೀಸಾಗಿ ಮೂತ್ರ ವಿಸರ್ಜನೆ ಆಗ್ತದೆ. ಮೂತ್ರ ಕಟ್ಟಿರುವಂತಹ ಸಮಸ್ಯೆ ಇರುವಲ್ಲಿ

ಶ್ರೀ ನರಹರಿಯೇ ಭವಬಂಧ ಮೋಚಕ ಬಾರೋ ಶ್ರೀ ನರಹರಿಯೇ ನಂದ ಗೋಪನ ಕಂದ ಹರಿಮುಕುಂದ ಸುಂದರ ಮಂದರೋಧರ ಸಿಂಧು ಶಯನ ಗೋವಿಂದ ಇಂದಿನ ಮಂದಮತಿಗೆ ಸ್ವಾನಂದ ವೀಯಲು ಬಾರೋ ಬಾರೋ ಬಾರೋ ಶ್ರೀ ನರಹರಿಯೇ ಗಾಢಾಂಧಕಾರದೊಳು ಸ್ವೇಚ್ಛೆಯಲಿ ನಾ ಕಿಡಿಗೇಡಿ ಜೀವನನಾಗಲು ಗಾಢಾಂಧಕಾರದೊಳು ಸ್ವೇಚ್ಛೆಯಲಿ ನಾ ಕಿಡಿಗೇಡಿ ಜೀವನನಾಗಲು ನೀಡಿದಂದದಲಿಪ್ಪಲಿಂಗದಿ ಆಡುತ್ತಾಡುತ್ತ ದೂಡಿಯನ್ನನು ಬೇಡಿಗೊಳಿಸಿ ಕಾಡೊಳಟ್ಟಿದ ನಾಡರಕ್ಷಿಪ ಗಾಡಿ ಕಾರನೆ ಬಾರೋ ಬಾರೋ ಬಾರೋ ಶ್ರೀ ನರಹರಿಯೇ ಭವಬಂಧ ಮೋಚಕ ಬಾರೋ ವೆಂಕಟೇಶ ಯೇಸು ಜನುಮಗಳು ಹೋದವೋ ಈ ವಿಧದೆ ಮುಂದೆ ಯೇಸು ಜನುಮಗಳು ಉಳಿದಾವೋ ಯೇಸು ಜನುಮಗಳು ಹೋದವೋ ಈ ವಿಧದೆ ಮುಂದೆ ಯೇಸು ಜನುಮಗಳು ಉಳಿದಾವೋ ದಾಸನಾನಿಹೆ ಕ್ಲೇಶದಿಂದಲಿ ಹಾಸಿಯಾಗುವೆ ಮೋಸ ಮಾಡದೆ ಶ್ರೀಶಯೀ ಭವ ಪಾಶದಿಂದಲಿ ಪೋಷಿಸಯ್ಯ ವಾಸುದೇವನೆ ಬಾರೋ ಬಾರೋ ಬಾರೋ ಬಾರೋ ಶ್ರೀ ನರಹರಿಯೇ ಭವಬಂಧ ಮೋಚಕ ಬಾರೋ ಶ್ರೀನಿವಾಸ ಪ್ರಾರಬ್ಧವದುದಾವುದೋ ನಿನ್ನಿಚ್ಛೆಯಲ್ಲದೆ ಬೇರೆ ಹೋದಲ್ಲಾವುದೋ ಪ್ರಾರಬ್ಧವದುದಾವುದೋ ನಿನ್ನಿಚ್ಛೆಯಲ್ಲದೆ ಬೇರೆ ಹೋದಲ್ಲಾವುದೋ ದಾರಿಗಾಣನು ದೂರ ನೋಡದೆ ಪಾರು ಮಾಡುವದರಂತ ಮಹಿಮನೆ ಸೇರಿಸೋ ತವ ಪಾದ ಕಮಲಕ್ಕೆ ಮರಪಿತ ಗುರು ಶ್ರೀಶ ವಿಠಲ ಬಾರೋ ಬಾರೋ ಶ್ರೀ ನರಹರಿಯೇ ಭವಬಂಧ ಮೋಚಕ ಬಾರೋ ಶ್ರೀ ನರಹರಿಯೇ ನಂದ ಗೋಪನ ಕಂದ ಹರಿಮುಕುಂದ ಸುಂದರ ಮಂದರೋದ್ಧರ ಸಿಂಧು ಶಯನ ಗೋವಿಂದ ಇಂದಿನ ಮಂದಮತಿಗೆ ಸ್ವಾನಂದ ವೀಯಲು ಬಾರೋ ಬಾರೋ ಬಾರೋ ಬಾರೋ ಶ್ರೀನರಹರಿಯೇ. ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವ ಶ್ರೀಶದಾಸರ ಭಕ್ತಿ ರಚನೆಯನ್ನು ಕೇಳಿದಿರಿ. ಕೊನೆಯಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಚೀವ್ ದೇಶಂಕರ್ ಅವರ ಭಕ್ತಿ ರಚನೆ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನೋ. ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನು